ಸಿಇಟಿ ಪ್ರವೇಶ ಪತ್ರ ಬಿಡುಗಡೆ ಮಾಡಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನಾಳೆ ವಿಶ್ವವಿಖ್ಯಾತ ಮೇಲುಕೋಟೆ ವೈರುಮುಡಿ ಬ್ರಹ್ಮೋತ್ಸವ, ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ. ರಾಜ್ಯ ಸರ್ಕಾರದ ವಿರುದ್ದ ನಾಳೆಯಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂರೇಲ್ ಮೀನು ಕೃಷಿ ಕುರಿತು ಡಾಕ್ಟರ್ ಅಮೋಘ್ KR ಅವರೊಂದಿಗೆ ಸಂದರ್ಶನವಿದೆ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಸಹ ಕೇಳಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂರೇಲ್ ಮೀನು ಕೃಷಿ ಕುರಿತು ಡಾಕ್ಟರ್ ಅಮೋಘ್ KR ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನುಗಾರಿಕಾ ಕೃಷಿಯಲ್ಲಿ ಮರೆಲ್ ಅಥವಾ ಮಡಂಜಿ ಮೀನು ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇದು ಮೀನುಗಾರಿಕೆಯಲ್ಲಿ ಬರುವಂತಹ ಒಂದು ಸೂಕ್ತ ತಳಿ ಅಥವಾ ಒಂದು ಉದ್ಯಮ ಅಂತ ನಾವು ಹೇಳಬಹುದಾಗಿದೆ. ಹೊಸದಾಗಿ ರೈತರಿಗೆ ಇದು ಪರಿಚಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಬೆಂಗಳೂರಿನ ಪ್ರಾದೇಶಿಕ ಕೇಂದ್ರವಾದ ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿರುವ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘ್ KR ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಅಮೋಘ್ ಅವರೇ, ಇವತ್ತು ಈ ಒಂದು ಮರೆಲ್ ಅಥವಾ ಮಡಂಜಿ ಮೀನು ಕೃಷಿ ಅಂದ್ರೇನು, ಇದ್ರ ಬಗ್ಗೆ ನಮ್ಮ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ, ಈ ಒಂದು ಮಡಂಜಿ ಕೃಷಿ ಮಾಡೋದ್ರಿಂದ ನಮ್ಮ ರೈತರಿಗೆ ಯಾವ ತರ ಅದರಲ್ಲಿ ಉಪಯೋಗ ಇದೆ, ಒಂದೊಂದಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಯಾಕಂದ್ರೆ ಈ ಒಂದು ಕೃಷಿಯ ಒಂದು ಉಪಕಸುಬಾದ ಮೀನುಗಾರಿಕೆ ನಮ್ಮ ರೈತರಿಗೆ ಒಂದು ಯೋಗ್ಯವಾದ ಉದ್ಯೋಗವಾಗಿದೆ. ಸಾಕಷ್ಟು ಜನ, ಇದು ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ರೈತರ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ರೈತರ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆದಾಗ ಆ ಒಬ್ಬ ರೈತನ ಆರ್ಥಿಕ ಮಟ್ಟ ಹೆಚ್ಚಾಗುತ್ತದೆ. ಆ ದೇಶದಲ್ಲಿ ಸಾಕಷ್ಟು ಕಡೆ ಉಪಕಸುಬನ್ನ ನಾವು ಆಯ್ದುಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಅದೇ ತರ ಇವತ್ತು ಮೀನುಗಾರಿಕೆಯಲ್ಲಿ ಮರೆಲ್ ಅಥವಾ ಮಡಂಜಿ ಮೀನು ಕೃಷಿ ಅಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಖಂಡಿತ. ಮರೆಲ್ ಮೀನು ಸಾಮಾನ್ಯವಾಗಿ ಇದನ್ನ ನಾವು ಹಾವು ಮೀನು ಅಂತ ಕರಿತೇವೆ. ಕನ್ನಡದಲ್ಲಿ ಇದನ್ನ ಮಡಂಜಿ ಮೀನು ಅಂತಾನು ಕರೀತಾರೆ. ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿರ್ತಕ್ಕಂಥದ್ದು. ಈ ಮರಲ್ ಮೀನು ಏನಿದೆ, ಮೂಲತಃ ನಮ್ಮ ದೇಶೀಯ ತಳಿನೇ, ನಮ್ಮ ಏಷ್ಯಾದಲ್ಲಿ ನಮ್ಮ ದೇಶದಲ್ಲಿಯೇ ದೇಶೀಯ ತಳಿಯೇ ಆಗಿರ್ತದೆ. ಕನ್ನಡದಲ್ಲಿ ಯಾವ ಹೆಸರಿಂದ ಕರಿಬಹುದು? ಕನ್ನಡದಲ್ಲಿ ಇದನ್ನ ಕೊರವ ಅಂತ ಕರೀತಾರೆ ಮತ್ತು ಮಡಂಜಿ ಅಂತ ಕರೀತಾರೆ. ಹಾವು ತಲೆ ಮೀನು ಅಂತ ಕರೀತಾರೆ, ಹಾವು ಮೀನು ಅಂತಾನು ಕರೀತಾರೆ. ಮರಲ್ ಮೀನು ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಮರಲ್ ಮರಲ್. ಎಲ್ಲೆಲ್ಲಿ ಕಂಡು ಬರುತ್ತೆ ಡಾಕ್ಟರ್ ಅಮೋಘ್ ಅವರೇ? ಸರ್, ಇದು ಕೆರೆಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತವೆ. ನದಿಯಲ್ಲಿ ಕಮ್ಮಿ, ಸಿಹಿ ನೀರಿನಲ್ಲಿಯೇ ಜಾಸ್ತಿ. ಸಿಹಿ ನೀರಲ್ಲಿ ಪ್ರಮುಖವಾಗಿ ಕೆರೆಗಳಲ್ಲಿ ಮತ್ತು ಜಲಾಶಯಗಳ ಹಿನ್ನೀರಿನಲ್ಲೂ ಕೂಡ ನಾವು ಕಾಣಬಹುದು. ಹಾಗೂ ಈ ತಳಿ ಬಂದು ಎಲ್ಲಾ ತಳಿಗಳಿಗಿಂತ ಒಂದು ವಿಭಿನ್ನವಾದ ತಳಿ. ಈ ತಳಿ ನಮ್ಮ ಪೂರ್ವಜರ ಕಾಲದಿಂದನೂ ಕೂಡ ಈ ತಳಿ ಇದೆ, ನಮ್ಮಲ್ಲಿ ಇದೆ. ಆದ್ರೆ ಇದರ ಬಗ್ಗೆ ಅರಿವು ಯಾರಿಗೂ ಇರಲಿಲ್ಲ, ಹೇಗೆ ಕೃಷಿ ಬಳಕೆ ಕೂಡ ಮಾಡ್ತಾ ಇರಲಿಲ್ಲ. ಹೇಗೆ ಕೃಷಿ ಮಾಡಬಹುದು, ಹೇಗೆ ಒಬ್ಬ ರೈತನಿಗೆ ಉಪಯುಕ್ತವಾಗಿ ಕೃಷಿಯಲ್ಲಿ ಲಾಭದಾಯಕ ತಂದುಕೊಡಬಹುದು ಅನ್ನೋ ಅರಿವು ಕೂಡ ಯಾರಿಗೂ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಒಂದು ತಳಿನ ಪ್ರಾಮುಖ್ಯತೆಯನ್ನು ನೀಡಿ ಈ ತಳಿಯನ್ನು ಮುಂದೆ ತರತಕ್ಕಂತ ಒಂದು ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ಅಮೋಘವರೆ. ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಈ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಯಾಕಂದ್ರೆ ಪಾರಂಪರಿಕ ಇದೊಂದು ನಮ್ಮ ದೇಶದ ತಳಿ, ಅದರಲ್ಲೂ ಕೂಡ ಮೀನುಗಾರಿಕೆಯಲ್ಲಿ ಹಲವಾರು ರೀತಿಯ ಉದ್ಯೋಗವನ್ನು ಮಾಡಬೇಕು ಅಂತಿದ್ದವರಿಗೆ ತಾವು ಇದೊಂದು ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀರಿ. ಮಡಂಜಿ ಮೀನು ಬಗ್ಗೆ ಕಿರು ಪರಿಚಯ ಮಾಡಿಕೊಡಿ. ಮಡಂಜಿ ಮೀನು ನಾ ಹೇಳಿದಾಗ ನಮ್ಮ ದೇಶೀಯ ತಳಿ, ಹಾಗೆ ಇದು ಎಲ್ಲಾ ತಳಿಗಳಿಗಿಂತ ವಿಭಿನ್ನವಾದ ತಳಿ ಅಂತ ನಾವು ಇದನ್ನ ಕರೆಯಲ್ಪಡ್ತೀವಿ. ಏನಿದೆ ಇದರಲ್ಲಿ? ಯಾಕೆ ಅಂತ ಅಂದ್ರೆ ಇದು ಒಂದು ಏರ್ ಬ್ರೀತಿಂಗ್ ಫಿಶ್ ಅಂತ ಹೇಳಿ, ಗಾಳಿಯನ್ನ ಸೇವನೆ ಮಾಡಿ ನೀರಿಂದ ಬಿಟ್ಟು ಹೊರಗಡೆ ಬಂದ್ರು ಕೂಡ ಬದುಕುತ್ತೆ, ಗಂಟೆಗಳ ಕಾಲ ಬದುಕಿರ್ತದೆ. ಕಡಿಮೆ ಆಮ್ಲಜನಕದಲ್ಲಿ ಬದುಕ್ತಕ್ಕಂಥ ಎಲ್ಲಾ ಶಕ್ತಿಯನ್ನು ಕೂಡ ಈ ಮೀನು ಹೊಂದಿರುತ್ತದೆ. ಯಾಕೆ ಅಂತ ಅಂದ್ರೆ ಈ ಮೀನಿನಲ್ಲಿ ಸುಪ್ರಾ ಬ್ರಾಂಕಿಯಲ್ ಅಸೆಸರಿ ರೆಸ್ಪಿರೇಟರಿ ಆರ್ಗನ್ ಅಂತ ಒಂದು ಆರ್ಗನ್ ತಲೆಯ ಮೇಲೆ, ಮೀನಿನ ತಲೆಯ ಮೇಲೆ ಇರ್ತದೆ. ಆ ಒಂದು ಆರ್ಗನ್ನು ಏರ್ ಬ್ರೀತಿಂಗ್ ಕೂಡ ಯಾವಾಗಲೂ ನೀರಲ್ಲಿ ಇರತಕ್ಕಂಥ ಆಮ್ಲಜನಕವನ್ನು ಕೂಡ ಮತ್ತು ಗಾಳಿಯಲ್ಲಿ ಇರತಕ್ಕಂಥ ಆಮ್ಲಜನಕವನ್ನು ಕೂಡ ಅದನ್ನು ಗ್ರಾಸ್ಪ್ ಮಾಡಬಹುದು. ಆ ತರ ಶಕ್ತಿ ಇರ್ತಕ್ಕಂಥದ್ದು ಹೊರಗಡೆ ಕೂಡ ಹೊಂದ್ಕೊಳ್ತದೆ, ಮತ್ತೆ ನೀರಿಂದ ಹೊರಗಡೆ ಬಂದ್ರೂ ಗಂಟೆಗಳ ಕಾಲ ಅದು ಬದುಕಿರ್ತದೆ. ಸಾಮಾನ್ಯವಾಗಿ ಮೀನಿನ ಹೊರಗೆ ತೆಗೆದು ಬಿಟ್ರೆ ಮೀನು ಬದುಕಲ್ಲ ಅಂತ ನಮ್ಮಲ್ಲಿ ನಂಬಿಕೆ ಇದೆ. 20-25 ನಿಮಿಷದಲ್ಲಿ ಬೇರೆ ಮನೆಗಳ ಮೀನುಗಳಾದ್ರೆ ಒದ್ದಾಡಿ ಹೋಗ್ಬಿಡ್ತವೆ. ಆದ್ರೆ ಈ ಮರಿಗಲ್ಲ, ಆಗಲ್ಲ. ನೀರು ತೇವ ಎಲ್ಲಿರ್ತದೆ ಅಲ್ಲಿಗೆ ಆ ಜಾಗವನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೂಡ ಈ ಮೀನು ಹೊಂದಿದೆ. ಅಲ್ಲಿಂದ ಅಂದ್ರೆ ಭೂಮಿ ಮೇಲೆ ಬಂದು ಅಲ್ಲಿ ಆ ಕಡೆ ಈ ಕಡೆ ಹೊಳ್ಳಾಡಿ ಹೋಗುತ್ತೆ. ತನ್ನ ಕಡೆ ಎಲ್ಲಿ ತೇವ ಜಾಸ್ತಿ ಇರ್ತದೆ, ನೀರು ಎಲ್ಲಿ ಸಿಗಬಹುದು ಹುಡ್ಕೊಂಡು ಹೋಗುತ್ತೆ, ಹುಡುಕುವಂತ ಶಕ್ತಿ ಕೂಡ ಈ ಮೀನಿಗೆ ಇರ್ತದೆ. ಹಾಗಾಗಿ ಮೀನು ಕೃಷಿಗೆ ಬಹಳ ಸೂಕ್ತವಾದ ಮತ್ತು ಒಂದು ವಾತಾವರಣ ತುಂಬಾ ಹೆಲ್ಪ್ಫುಲ್ ಕಂಡೀಷನ್ ಅಂದ್ರೆ ಈಗ ಸೃಷ್ಟಿ ಮಾಡಿಕೊಡ. ಮರೆಲ್ ಮೀನು ಇದರ ಕೃಷಿಯ ಪ್ರಾಮುಖ್ಯತೆ ಮತ್ತೆ ಅದು ವಿಶೇಷತೆಗಳು ಏನೇನಿರುತ್ತೆ ಡಾಕ್ಟರ್? ಸರ್, ತಮಗೆ ತಿಳಿದಿರೋ ಹಾಗೆ ವಿಶ್ವದಾದ್ಯಂತ ಇವತ್ತು ನಮಗೆ ವರ್ಲ್ಡ್ ಫಿಶ್ ಪ್ರೊಡಕ್ಷನ್ ಏನಿದೆ 185 ಮಿಲಿಯನ್ ಟನ್ ಇದೆ. ಹೌದು, 185 ಮಿಲಿಯನ್ ಟನ್ ಅಲ್ಲಿ 94 ಮಿಲಿಯನ್ ಟನ್ ಅಕ್ವಾಕಲ್ಚರ್ ಅಂದ್ರೆ ಜಲಕೃಷಿಯಿಂದ ಬರ್ತದೆ. ಇನ್ನು 91 ಮಿಲಿಯನ್ ಟನ್ಗಳು ಮೀನು ಕ್ಯಾಪ್ಚರ್ ಫಿಷರೀಸ್ ಅಂದ್ರೆ ಸಮುದ್ರದಲ್ಲಿ ಮೀನುಗಳಿಂದ ಬರ್ತಾ ಇದೆ. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ 1960 ಇಲ್ಲಿವರೆಗೂ ಸಾಮಾನ್ಯವಾಗಿ ಮೀನು ಕೃಷಿ ಏನು ಉದ್ಭವಗೊಳ್ತು, ತುಂಬಾ ಪ್ರಚಲಿತವಾಗಿ ಆಗ್ತಾ ಬಂತು. ಎಲ್ಲಾ ಸಮಯದಲ್ಲೂ ನಮಗೆ ಕ್ಯಾಪ್ಚರ್ ಮೀನು ಹಿಡಿಯುವಂತಹ ಮೀನುಗಳನ್ನೇ ಪ್ರೊಡಕ್ಷನ್ ಜಾಸ್ತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಈಗಿನ ಪ್ರಸ್ತುತ ಪ್ರೊಡಕ್ಷನ್ ನೋಡಿದಾಗ, ಮೀನಿನ ಪ್ರೊಡಕ್ಷನ್ ನೋಡಿದಾಗ ಜಲಕೃಷಿಯಿಂದನೇ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಕರ್ನಾಟಕ ಅದರಲ್ಲೂ ಕೂಡ 12 ಲಕ್ಷ ಟನ್ ನಾವು ಆಲ್ರೆಡಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 5.5 ಲಕ್ಷ ಟನ್ ಒಳನಾಡು ಮೀನುಗಾರಿಕೆಯಿಂದನೇ ಬರ್ತಾ ಇದೆ. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಪರಿಗಣಿಸಿದಾಗ ಹಾಗೂ ಸಮುದ್ರದಲ್ಲಿ ಇರತಕ್ಕಂಥ ಮೀನುಗಳು ಕೂಡ ಕ್ಯಾಪ್ಚರ್ ಕೂಡ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಈಗ ಜಲಕೃಷಿಗೆ ಉತ್ತೇಜನವನ್ನು ಕೊಡಬೇಕು ಮತ್ತು ಮರಲ್ ಮೀನು ಸಾಕಣೆ ಮಾಡೋದ್ರಿಂದ ತುಂಬಾ ಲಾಭದಾಯಕವನ್ನು ಗಳಿಸಬಹುದು. ಹಾಗೆ ನಾವು ಸಾಮಾನ್ಯವಾಗಿ ಏನಂತೀವಿ, ಬೇರೆ ಗೆಂಡೆ ಮೀನುಗಳೆಲ್ಲ ಆದ್ರೆ 1 ಸ್ಕ್ವೇರ್ ಮೀಟರ್ಗೆ ಒಂದೇ ಮೀನನ್ನು ಬಿಡಬೇಕು ಅಂತ ಹೇಳ್ತೀವಿ. ಆದ್ರೆ ಈ ಮೀನು ಅದಕ್ಕೆ ಏರ್ ಬ್ರೀತಿಂಗ್ ಕೆಪಾಸಿಟಿ ಇರೋದ್ರಿಂದ 1 ಚದರ ಮೀಟರ್ ಅಲ್ಲಿ ಇದನ್ನ 2 ಅಥವಾ 3 ಮೀನುಗಳನ್ನು ಕೂಡ ಬಿಟ್ಕೋಬಹುದು. ಹೈ ಸ್ಟಾಕಿಂಗ್ ಮೀನಿನ ಸಾಂದ್ರತೆ ಕೂಡ ಜಾಸ್ತಿ ಇಟ್ಕೊಂಡು ನಾವು ಇದನ್ನ ಕಲ್ಚರ್ ಮಾಡಬಹುದು. ಅಂದ್ರೆ ಈಗ ಮುರೆಲ್ ಮೀನು ಹೊಂದ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಈಗ ಅದಕ್ಕೆ ಇಂತಿಷ್ಟು ಸೂಕ್ತವಾಗಿರ್ಬೇಕು ಅನ್ನೋದಿಲ್ಲ, ವಾತಾವರಣಕ್ಕೆ ಹೊಂದ್ಕೊಂಡು ಬದುಕುತ್ತೆ, ವಾತಾವರಣಕ್ಕೆ ಹೊಂದ್ಕೊಂಡು ಬರ್ತದೆ ಮತ್ತು ಬಹಳ ರಫ್ ಅಂಡ್ ಟಫ್ ಮೀನ್ ಅಂತಾನೆ ನಾವು ಇದನ್ನ ಹೇಳ್ತೀವಿ. ಈಗ ಈ ಮುರೆಲ್ ಮೀನು ಈ ಸೇವನೆಯಿಂದ ಯಾವ ತರ ಪ್ರಯೋಜನ ಆಗುತ್ತೆ, ಏನ್ ಅದ್ರ ಉಳಿದ ಮೀನುಗಳ ಸೇವನೆಗೆ ಮತ್ತೆ ಈ ಮೀನಿನ ಸೇವನೆಗೆ ಯಾವ ತರ ವ್ಯತ್ಯಾಸ ಇದೆ ಅದು ಕೂಡ ಹೇಳಿ. ಸಾಮಾನ್ಯವಾಗಿ ನಾವು ಮೀನು ಸೇವನೆಯಿಂದ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೋಟೀನ್ ಅಂಶ ಪ್ರಮುಖವಾಗಿ ಯಥೇಚ್ಛವಾಗಿರುತ್ತದೆ ಮತ್ತು ಫ್ಯಾಟ್ ಅಂಶ ಕೂಡ ಅತಿ ಕಮ್ಮಿ. ಯಾವ್ದಾದ್ರು ಒಂದು ಮಾಂಸದಲ್ಲಿ ಫ್ಯಾಟ್ ಅಂಶ ಕಮ್ಮಿ ಇದೆ ಅಂತಂದ್ರೆ ಅದು ಮೀನಿನಲ್ಲಿ. ಅಂದ್ರೆ ಸ್ಟಮಕ್ ಫ್ರೆಂಡ್ಲಿ ಫುಡ್, ಸ್ಟಮಕ್ ಫ್ರೆಂಡ್ಲಿ ಫುಡ್, ನಿಮ್ಗೆ ಹೆಲ್ತ್ ಫ್ರೆಂಡ್ಲಿ ಫುಡ್ ಹಾಗೂ ಮೆಂಟಲಿ ಕೀಪ್ ಯು ಆಕ್ಟಿವ್ ಅಂತ ಹೇಳಿ ಮೀನಿನ ತಿನ್ನೋದ್ರಿಂದ ಅನುಭವಗಳು. ಅದ್ರಲ್ಲಿ ಮರಲು ತಿನ್ನೋದ್ರಿಂದ ಪ್ರಯೋಜನಗಳು ಏನು ಅಂತ ಅಂದ್ರೆ, ಮರಲ್ ಮೀನು ಬಹುಮುಖ್ಯವಾಗಿ ಅಸ್ತಮ ಇರ್ತಕ್ಕಂಥ ಪೇಷಂಟ್ ಯಾರು ಇದ್ರೆ, ಮಕ್ಕಳಲ್ಲಿ ಮುಖ್ಯವಾಗಿ ಕಂಡು ಬಂದ್ರೆ ಅವರಿಗೆ ಮರಲ್ ಮೀನು ತಿನ್ನಿಸೋದ್ರಿಂದ ಅಸ್ತಮ ಕಡಿಮೆ ಆಗುತ್ತದೆ ಹಾಗೂ ಕ್ಯಾನ್ಸರ್ ಕಾರಕ ಸೆಲ್ಗಳು ಯಾವ ಅವನ್ನು ಕೂಡ ತಡೆಗಟ್ಟಬಹುದು. ಮತ್ತು ಹೃದಯಾಘಾತಕ್ಕೆ ಸಂಬಂಧಿಸಿದಂತ ರೋಗಗಳು ಯಾವುದೇ ಇದ್ರೂ ಕೂಡ ಮರಲ್ ಮೀನನ್ನು ತಿನ್ನೋದ್ರಿಂದ. ಮರಲ್ ಮೀನು ಅಂತ ನಮಗೆ ಗೊತ್ತಾಗಲ್ಲ, ಯಾವ ಶೇಪ್ ನಲ್ಲಿ ಇರುತ್ತೆ, ಯಾವ ಆಕೃತಿ? ಸರ್, ಇದು ನೋಡ್ಲಿಕ್ಕೆ ನಮ್ಗೆ ತಲೆ ಮಾತ್ರ ಹಾವು ತರನೇ ಇರ್ತದೆ, ಉದ್ದನೆಯ ಬಾಡಿ, ದೇಹ ಪೂರ್ತಿ ಉದ್ದವಾಗಿರ್ತದೆ, ಕೊನೆಯಲ್ಲಿ ಅದರ ಬಾಲ ವೃತ್ತಾಕಾರದಲ್ಲಿ ಇರ್ತದೆ. ಮತ್ತೆ ತಲೆ ನೋಡುವಾಗ ಯಾರಾದರೂ ತಕ್ಷಣ ತಲೆ ಮಾತ್ರ ನೋಡಿದ್ರೆ ಹಾವು ಅಂತಾನೆ ತಿಳ್ಕೊಳ್ಬೇಕು. ಹಾಗಾಗಿ ಅದನ್ನ ಅದರ ಆಕಾರದಿಂದನೇ ಜನ ಮರಿ ಇದ್ದಂಗೆ ಇರುತ್ತ, ಸ್ವಲ್ಪ ದೊಡ್ಡದಿರ್ತದೆ, ಕೊಬ್ರಾ ಮರಿ ಇದ್ದಂಗೆ ಇರುತ್ತೆ, ಸ್ವಲ್ಪ ದೊಡ್ಡದಿರ್ತದೆ ಅಷ್ಟೇ, ಕೊಬ್ರಕ್ಕಿಂತ ದೊಡ್ಡದಿರುತ್ತೆ, ದೇಹದ ಗಾತ್ರ ಸ್ವಲ್ಪ ದೊಡ್ಡದಿರ್ತದೆ. ಅಂದ್ರೆ ಈಗ ಇದು ಮನುಷ್ಯರಿಗೂ ಕಚ್ಚಾ ಸಾಧ್ಯತೆ ಇದೆಯಾ? ಕಚ್ಚಲಿದೆಲ್ಲ ಏನಿಲ್ಲ, ನಾರ್ಮಲಿ ಬೇರೆ ಎಲ್ಲಾ ಮೀನುಗಳ ಇರ್ತದೆ ಸರ್ ಗಾತ್ರ. ಇದು ನಿಮಗೆ ದೊಡ್ಡ ಮೀನು, ಪ್ರೌಢಾವಸ್ಥೆಗೆ ಬಂದಂತ ಮೀನು ಅಂತ ಅಂದ್ರೆ ನಮ್ಗೆ ಇದು ಒಂದು ಒಂದೂವರೆ ಕೆಜಿ ತನಕ ತೂಕ ಇರ್ತದೆ. 3-4 ವರ್ಷಗಳ ಕಾಲ ಕೆರೆಯಲ್ಲಿ ಇರ್ತದೆ, ನದಿಯಲ್ಲಿರ್ತದೆ, ನದಿಯ ಅಥವಾ ನದಿಯ ಪ್ರದೇಶಗಳಲ್ಲಿ ಎಲ್ಲಿ ನೀರು ನಿಲ್ತದಲ್ಲ ಆ ಜಾಗದಲ್ಲಿ ಇರ್ತದೆ. ಅಂತ ಜಾಗದಲ್ಲಿ ನಾವು 3-4 ವರ್ಷದ ನೋಡಿದ್ರೆ ಸುಮಾರು ಇದು 6-7 ಕೆಜಿ ಅಷ್ಟು ಉದ್ದದ ಮೀನು ಕಂಡು ಬರ್ತವೆ. ಅಂದ್ರೆ ನೀವು ಅದು ವಯಸ್ಸಾದಂಗ ಅದು ಗಟ್ಟಿ ಹೊಂದ್ಕೊಂಡ್ಬಿಡ್ತದೆ. ಹೌದು, ಜನಗಳು ಈ ಮೀನಿಂದ ಯಾಕೆ ದೂರ ಉಳಿದಿದ್ರು ಮುಂಚಿನ ಕಾಲದಲ್ಲಿ, ಮುಖ್ಯವಾದ ಒಂದು ಕಾರಣ ಅಂದ್ರೆ ಇದ್ರ ಆಕಾರ ಕೂಡ. ಇದು ಯಾವಾಗ ಇದು ನೋಡ್ಲಿಕ್ಕೆ ಹಾವು ತರ ಕಾಣ್ತಾ ಇತ್ತು ಎಲ್ರಿ, ಹಾವಿನ ಸ್ವಲ್ಪ ಹೆದರಿ ದೂರ ಇರ್ತಾ ಇದ್ರು, ಹಾವಿನ ಮರಿ ಅನ್ಕೊಂತ ಇದ್ರು. ಅಂದ್ರೆ ಕಂಫರ್ಟಬಲ್ ಮೀನ್ ಅನಿಸ್ತಾ ಇರ್ಲಿಲ್ಲ, ಹಾವಿನ ಮರಿ ಇದೆ ನಮ್ಗೆ ಮತ್ಕೊಳ್ಳಬಹುದು. ಹೌದು, ಆಕಾರ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಸಂಶೋಧನೆ ನಡೆಸಿ ಈ ಮೀನು ಸಾಕಾಣಿಕೆಯಿಂದ ಏನೆಲ್ಲ ಲಾಭ ಪಡುವುದು, ಅದೇ ತರ ಇದು ರುಚಿನೂ ಕೂಡ ಯಾವ ತರ ಇರಬಹುದು ಉಳಿದು ಸಾಮಾನ್ಯ. ಹೌದು, ಬೇರೆ ಸಾಮಾನ್ಯ ಮೀನುಗಳಿಗಿಂತ ರುಚಿ ಸ್ವಲ್ಪ ತುಂಬಾ ಚೆನ್ನಾಗೇ ಇರ್ತದೆ. ಸಾಧಾರಣವಾಗಿ ಅದು ಕೂಡ ಒಂದು ಪ್ರಮುಖ ಕಾರಣ. ಹೌದು, ಇದು ನಾವೇನ್ ಹೇಳ್ತೀವಿ, ಇದು ಹೈಲಿ ಕಾರ್ನಿವೋರಸ್ ಮಾಂಸಾಹಾರಿ ಮೀನು ಇದು. ಓಹೋ, ಇದು ಇದು ಮೀನನ್ನ ತಿಂತದ? ಹೌದು, ಇದನ್ನ ಮರಿಗಳನ್ನು ಕೂಡ ತಿಂತದೆ, ಇತರೆ ಮರಿಗಳನ್ನು ಅದನ್ನು ಮರಿನೂ ಕೂಡ ತಿಂತದೆ, ಇತರೆ ಮರಿಗಳನ್ನು ಇತರೆ ಬೇರೆ ಯಾವ ಮೀನನ್ನು ಬಿಟ್ಟರು ಕೂಡ ಅದನ್ನು ಕೂಡ ತಿಂದಾಗ್ತದೆ. ಓಹೋ, ಅಂದ್ರೆ ನೀವು ಕೇವಲ ಈ ಜಾತಿಯ ಮೀನನ್ನ ಮಾತ್ರ, ಈ ವಯಸ್ಸಿನ ಈ ಜಾತಿಯ ಮೀನನ್ನು ಮಾತ್ರ ಒಂದು ಪಾಂಡಲ್ಲಿ ಬಿಟ್ಟು ಬದುಕುಳ್ತಾರೆ? ಹೌದು, ಖಂಡಿತವಾಗಿ. ಇದರದೇ ಜಾತಿಯ ಕಡಿಮೆ ವಯಸ್ಸಿನ ಕಡಿಮೆ ಗಾತ್ರದ ಮರಿ ಬಿಟ್ಟರೆ ತಿಂದೋಗ್ಬಿಡ್ತದೆ, ತಿಂದಾಗ್ತದೆ. ಹಾಗಾಗಿ ಈ ಮರಲ್ ಮೀನು ಕೃಷಿಯಲ್ಲಿ ಪ್ರತಿ 15-20 ದಿವಸಕ್ಕೊಮ್ಮೆ ನಾವು ತಿನ್ನಿಂಗ್ ಅಂತ ಕರಿತೇವೆ, ಗ್ರೇಡಿಂಗ್ ಅಂತ ಕರಿತೇವೆ. ಗಾತ್ರ ನೋಡಿ, ಗಾತ್ರವನ್ನ ಸೆಪರೇಟ್ ಮಾಡ್ತಾ ಇರಬೇಕು. ಸಣ್ಣ ಗಾತ್ರದ ಮೀನನ್ನು ಬದಿಗೆ ಹಾಕಬೇಕು, ದೊಡ್ಡ ಗಾತ್ರದ ಸೆಪರೇಟ್ ಆಗಿ ಇಡಬೇಕು, ಸಣ್ಣ ಗಾತ್ರದ ಮೀನನ್ನು ಸ್ವಲ್ಪ. ಅಲ್ಲ ಅಮ್ಮಗೋರೆ, ಈಗ ದೊಡ್ಡ ಪ್ರಮಾಣದಲ್ಲಿ ಇದನ್ನ ನೀವು 1/2 ಎಕರೆ ಈಗ ಪಾಂಡಲ್ಲಿ, ಸಣ್ಣ ಪಾಂಡ್ ಟ್ಯಾಂಕ್ ಅಲ್ಲಿ ಓಕೆ, ನೀವು ದೊಡ್ಡ ಈಗ 1/2 ಎಕರೆ 1/2 ಎಕರೆ 1 ಎಕರೆ ಇಲ್ಲಿ ಹೇಗೆ ನೀವು ಮಾಡ್ತೀರಾ? ಇಲ್ಲಿ ಹೇಗೆ ಅಂತಂದ್ರೆ, ನಾವು ಮರಿಗಳನ್ನು ಬಿಡ್ಬೇಕಾದ್ರೆ ಏಕ ಗಾತ್ರದ ಮರಿಗಳನ್ನ ಬಿಡ್ತಕ್ಕಂಥದ್ದು ಬಹಳ ಬಹಳ ಸೂಕ್ತ. ಓಹೋ, ನಾವು ಸ್ಟಾಕಿಂಗ್ ಮಾಡಬೇಕಾದ್ರೆ ಏಕ ಗಾತ್ರದ ಮರಿಗಳನ್ನ ನೋಡಿ ನೋಡಿ ಸ್ಟಾಕಿಂಗ್. ಅಂದ್ರೆ ನೀವು ಮೀನು ಮರಿ ಉತ್ಪಾದನೆಯಲ್ಲೇ ನೀವು ಒಂದೇ ದಿನ ಮಾಡಬೇಕು, ಅದು ಒಂದು ಗಂಟೆನೂ ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಉತ್ಪಾದನೆ ಒಂದೇ ಬ್ಯಾಚ್ನ ಯಾವ ಮೀನುಗಳು ಒಂದೇ ಗಾತ್ರದ ಮೀನುಗಳು ಯಾವ ಬರ್ತವೆ ಅದನ್ನು ನೋಡಿ ಆಯ್ಕೆ ಮಾಡ್ಕೊಂಡು ಒಂದಕ್ಕೊಂದು ತಿನ್ಕೊಳ್ಳಲ್ಲ, ಯಾಕಂದ್ರೆ ಪೈಪೋಟಿ ಓಡ್ತಾವಲ್ಲ. ಅದರ ಬಾಯಿನ ಗಾತ್ರಕ್ಕಿಂತ ಯಾವ್ದಾದ್ರೂ ಸಣ್ಣ ಒಂದು ಬೇರೆ ಯಾವುದೇ ಅದೇ ಮೀನಿದ್ರು ಅಥವಾ ಬೇರೆ ತಳಿ ಮೀನಿದ್ರು ಇದು ಹೊಡೆದಾಗ್ತದೆ, ತಿಂದಾಗ್ತದೆ. ನರಭಕ್ಷಕ ಮೀನು ಅಂತಾನೆ ಕರಿತೇವೆ, ಹೈಲಿ ಕನಬಲಿಸ್ಟಿಕ್ ಇದು. ಆದ್ರೆ ಈಗ ಬಿಟ್ಟು ಪಾಂಡಲ್ಲಿ ಈ ಮನುಷ್ಯರು ಅಥವಾ ಯಾರು ಹೋಗಿ ಅಲ್ಲಿ ಈಜ್ ಮಾಡಕ್ ಹೋದ್ರು ಇದು ಬರ್ತದೆ, ಮನುಷ್ಯರಿಗೆಲ್ಲ ಏನ್ ಹಾನಿ ಮಾಡೋದಿಲ್ಲ, ಹಾಗೇನ್ ತೊಂದ್ರೆ ಇಲ್ಲ. ಬಟ್ ಅದಕ್ಕಿಂತ ಅದೇ ಯಾವ್ದೇ ಆದ್ರೂ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ನಾವೇನ್ ಕರಿತೇವೆ, ಅದಕ್ಕಿಂತ ಸಣ್ಣ ಗಾತ್ರದ ಯಾವ್ದೇ ಒಂದು ಆಹಾರ ಅಲಭ್ಯತೆ ಇದ್ದಾಗ, ಲಭ್ಯ ಇಲ್ಲದೆ ಇದ್ದಾಗ, ಆಹಾರ ಇಲ್ಲದೆ ಇದ್ದಾಗ ಅಂತ ಸಮಯದಲ್ಲಿ ಅದು ಬೇರೆ. ಅಲ್ಲ, ನೀವು ಈಗಂತೂ ಈಗ ಈ ಒಂದು ಮೊರೆಲ್ ಮೀನು ಸಾಕಾಣಿಕೆನೆ ಮಾಡ್ತಿರ್ಬೇಕಾದ್ರೆ ನೀವು ಕೃತಕ ಆಹಾರ ಕೊಟ್ಟೆ ಕೊಡ್ತೀರಲ್ಲ? ಹೌದು. ಇದರ ಮುರಲ್ ಮೀನಲ್ಲಿ ಯಾವ್ಯಾವ ಪ್ರಮುಖ ತಳಿಗಳು ಬರ್ತವೆ ಡಾಕ್ಟರ್? ಸರ್, ವಿಶ್ವದಾದ್ಯಂತ ಸುಮಾರು 25-30 ತಳಿಗಳನ್ನು ನಾವು ನೋಡಬಹುದು. ನಮ್ಮ ರಾಜ್ಯದಲ್ಲಿ ಎಷ್ಟು ತಳಿಗಳಿದೆ? ನಮ್ಮ ದೇಶದಲ್ಲಿ ಪ್ರಮುಖವಾಗಿ 3 ತಳಿಗಳಿದಾವೆ ಸರ್. ಈ 25-30 ತಳಿಗಳು ಇದಾವೆ, ಆದ್ರೆ ಯಾಕೆ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ಇವೆಲ್ಲ ಸಾಕಾಣಿಕೆ ಅಂತಂದ್ರೆ, ಅದಕ್ಕೆ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ನಾವೇನ್ ಹೇಳ್ತೇವೆ SOPs, ಅದ್ಯಾವುದು ಇನ್ನು ನಿರ್ಧರಿತವಾಗಿಲ್ಲ. ವಿದೇಶದಲ್ಲಿ ಮಾಡಿದ್ದಾರಾ? ವಿದೇಶದಲ್ಲಿ ಈ 3 ತಳಿಗಳಿಗೆ ಕಂಪ್ಲೀಟ್ ಆಗಿ, ನಮ್ಮ ದೇಶದಲ್ಲೂ ಆಗಿದೆ, ವಿದೇಶದಲ್ಲೂ ಆಗಿದೆ. ಹಾಗಾಗಿ ಪ್ರಚಲಿತವಾಗಿ ಈ 3 ಅಂದ್ರೆ ಚೆನ್ನ ಸ್ಟ್ರೈಟಸ್ ಅಂತ ಕರಿತೇವೆ. ಅದು ದೇಹದ ಮೇಲೆ ಪಟ್ಟೆ ಪಟ್ಟೆ ಆಕಾರ ಇರ್ತದೆ, ಮತ್ತು ಚೆನ್ನ ಮೊರಲಿಸ್ ಅಂತ ಕರಿತೀವಿ, ದೊಡ್ಡ ತಲೆಯ ಹಾವಿನ ತಲೆ ಅಂತ ಕರಿತೀವಿ ಆ ಮೀನನ್ನು. ಇನ್ನೊಂದು ಚೆನ್ನ ಪಂಕ್ಟೇಟಸ್ ಅಂತ ಕರಿತೀವಿ, ಮೈ ಮೇಲೆ ಚುಕ್ಕೆ ಚುಕ್ಕೆ ಇರ್ತದೆ, ಅದನ್ನ ಚೆನ್ನ ಪಂಕ್ಟೇಟಸ್ ಅಂತ. ಈಗ ನಾನು ಅದು ಟೇಸ್ಟಿನ ಬಗ್ಗೆ ಹೇಳಿದೆ ನಾನು. ಈಗ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಎಲ್ಲ ನಾವು ಕೇಳ್ತಿರ್ತೇವೆ ಆಂಜಲ್ ಫಿಶ್ ಅಥವಾ ಇನ್ನೇನು ಫಾಂಪ್ರೇಟು, ಇನ್ನೊಂದು ಈ ತರ ಫಿಶ್ ಗಳಿಗೆ ತುಂಬಾ ಬೇಡಿಕೆ ಇದೆ ಅಂತ ಮಾರುಕಟ್ಟೆಯಲ್ಲಿ ಹೇಳ್ತಾರೆ. ಈ ಮುರೆಲ್ ಫಿಶ್ ಯಾವ ತರ ಆದ್ರೂ ಒಂದು ಟೇಸ್ಟ್ ಅಥವಾ ಇದನ್ನ ಹೆಂಗ್ ಕಂಡು ಹಿಡಿತಾರೆ? ಸರಿ, ಅಂಜಲ್ ಮೀನು, ಪಾಂಫ್ರೆಟ್ ಇದೆಲ್ಲ ಇದೆ, ಇವೆಲ್ಲ ನಾವು ಮೂಲತಃ ಸಮುದ್ರ ಮೀನುಗಳು. ಹೌದು, ಸಮುದ್ರ ಮೀನುಗಳು ಸಿಹಿ ನೀರು ಮೀನುಗಳಿಗಿಂತ ಯಾವಾಗ್ಲೂ ರುಚಿಕರ ಜಾಸ್ತಿಯಾಗಿ ಇದ್ದೇ ಇರ್ತದೆ. ಇದು ಸಮುದ್ರ ಮೀನುಗಳ ಒಂದು ರುಚಿಗೆ ಆದಷ್ಟು ಕಾಂಪಿಟೇಷನ್ ಖಂಡಿತವಾಗ್ಲೂ ಕೊಟ್ಟೆ. ಈ ಮೀನು ನಾವು ಸಾಮಾನ್ಯವಾಗಿ ಏನಂತ ಕರಿತೇವೆ ಅಂತ ಅಂದ್ರೆ ಫ್ರೆಶ್ ವಾಟರ್ ಅಂಜಲ್ ಅಂತಾನು ಕೂಡ ಕರಿತೇವೆ. ಅಡ್ಡಿಲ್ಲ, ಸಿಹಿ ನೀರಿನ ಅಂಜಲ್ ಮೀನು ಅಂತಾನು ಕೂಡ ಕರಿತೇವೆ. ಇದನ್ನ ಹಾರ್ವೆಸ್ಟ್ ಮಾಡಿ ಬೇರೆ ಮಾರುಕಟ್ಟೆಯಲ್ಲಿ ತರಬೇಕಾದ್ರೆ ಅದರ ಮೀನಿನ ಸ್ಲೈಸ್ ಏನ್ ಮಾಡ್ತಾರೆ, ಅದು ಆಕಾರ, ದೇಹ ಆಕಾರ ಅದೆಲ್ಲ ಕಿಂಗ್ ಫಿಶ್ ಇದೆ, ಅಂಜಲ್ ಫಿಶ್ ಅಂತ ಇದೆ, ಅಂಜಲ್ ಫಿಶ್ ತರನೇ ಇರ್ತದೆ, ಹಾಗೂ ಟೇಸ್ಟ್ ಕೂಡ ಅದೇ ತರ ಇರ್ತದೆ. ಹಾಗಾಗಿ ನಾವು ಇದನ್ನ ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಮುರಲ್ ಮೀನಿನಲ್ಲಿ ಬಹಳ ತಳಿಗಳಿದಾವೆ, ಬಹಳ ತಳಿಗಳು, ಮೂರು ತಳಿಗಳು ಮಾತ್ರ ಈಗ ಬಳಕೆಗೆ ಬಂದವೆ. ಹೌದು, ಸಾಕಾಣಿಕೆಗೆ ಸೂಕ್ತವಾಗಿರ್ತದ್ದು ಮೂರು ತಳಿಗಳು. ನಮ್ಮ ಯಾವ್ಯಾವ ತಳಿಗಳಿದಾವೆ ಮುರಲ್ನಲ್ಲಿ ಬಹಳ ತಳಿ ಅಂದ್ರಲ್ಲ, ಒಂದೊಂದಾಗಿ ಹೇಳಿ. ಸರ್, ಚೆನ್ನ ಸ್ಟ್ರೈಟಸ್ ಇದೆ, ಚೆನ್ನ ಮರಳಿಸ್ ಇದೆ, ಚೆನ್ನ ಪಂಕ್ಟೇಟಸ್ ಇದೆ, ಮೂರು ತಳಿಗಳು ನಮ್ಮಲ್ಲಿ. ಈ ಮುರಲ್ ಮೀನು ಸಾಕಾಣಿಕೆಗೆ ಯಾವ ಸ್ಥಳ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಮತ್ತೆ ಆ ಒಂದು ಕೆರೆಯ ಸಿದ್ಧತೆ ಯಾವ ತರ ಇರಬೇಕಾಗುತ್ತೆ ಡಾಕ್ಟರ್ ಅಮ್ಮಗೌರೆ? ಸರ್, ಸಾಮಾನ್ಯವಾಗಿ ಬೇರೆ ಎಲ್ಲ ಮೀನುಗಳಿಗೆ ಹೇಗೆ ನಾವು ಕೆರೆ ತಯಾರಿ ಮಾಡ್ಕೊಂತೀವಿ, ಆಗ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂತೀವಿ, ಅದೇ ರೀತಿ ಈ ಮೀನಿಗೂ ಕೂಡ ಮಾಡ್ಕೋಬಹುದು. ಸ್ಥಳ ಆಯ್ಕೆಯಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಸ್ವಲ್ಪ ಎತ್ತರದ ಜಾಗದಲ್ಲಿ ಇರಬೇಕು, ಫ್ಲಡ್ಡಿಂಗು, ಪ್ರವಾಹ ಆಗ್ತಕ್ಕಂತ ಸ್ಥಳವನ್ನ ಸ್ವಲ್ಪ ಬಿಡಬೇಕು, ಅವಾಯ್ಡ್ ಮಾಡಿ ಸ್ವಲ್ಪ ಎತ್ತರ ಮಾಡಿದ್ರೆ ಮೀನುಗಳಲ್ಲಿ ಸೇರ್ಕೊಂಡ್ಬಿಡ್ತಾವೆ. ಹೌದು, ಮೀನುಗಳು ಸೇರ್ಕೊಂಡು ಮತ್ತೆ ಫ್ಲಡ್ಡಿಂಗ್ ಎಲ್ಲ ಆದ್ರೆ ಪ್ರವಾಹ ನೀರಿನ ಜೊತೆಯಲ್ಲಿ ಹೋಗ್ಬಿಡ್ತಾವೆ. ನಮಗೆ ನಾ ಆಗ್ಲೇ ಹೇಳದ ಹಾಗೆ ಏರ್ ಬ್ರೀತಿಂಗ್ ಕೆಪಾಸಿಟಿ ಕೂಡ ಇರೋದ್ರಿಂದ ಒಂದ್ ಸಲ ಪಾಂಡ್ ಮೇಲ್ಗಡೆ ಬಂದ್ವು ಅಂತ ಅಂದ್ರೆ ತೇವ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಹೋಗ್ಬೋದು ನೆಲದ ಮೇಲೇನೆ ಅವು ತೇಳ್ಕೊಂತ ಹೋಗ್ಬಿಡುತ್ತೆ. ಹಾಗಾಗಿ ಪ್ರವಾಹ ನಿರ್ತ ಯಾವ ಪ್ರದೇಶ ಸಣ್ಣ ಪ್ರವಾಹ ಸಿಕ್ಕಿರ್ ಸಾಕು ಸಾಕು ಜಿಗಿದಾಡ್ಬಿಡ್ತದ. ಹೌದು ಹೌದು, ಮತ್ತು ನಾವು ತೇಳ್ಕೊಂಡು ಹೋಗ್ಬಿಡ್ತದೆ. ಹೌದು, ತೇಳ್ಕೊಂಡೇ ಹೋಗ್ಬಿಡ್ತದೆ. ಮತ್ತು ನಾವು ಮಣ್ಣಿನ ಗುಣಮಟ್ಟ ನೋಡ್ಬೇಕಾಗ್ತದೆ, ನೀರಿನ ಅವೈಲೇಬಿಲಿಟಿ ಹೇಗಿದೆ, ವಾಟರ್ ಅವೈಲೇಬಿಲಿಟಿ ಹೇಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಮಣ್ಣಿನ ಸಾಯಿಲ್ ಕ್ವಾಲಿಟಿ ಹೇಗಿರ್ತದೆ ಅದನ್ನು ಕೂಡ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರಿನ ಮಣ್ಣಿನ ನೀರಿನ ಹಿಡಿತಕ್ಕಂತ ಒಂದು ಶಕ್ತಿ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ. ಅದಿಲ್ಲ ಅಂದ್ರೂ ಪ್ಲಾಸ್ಟಿಕ್ ಲೈನಿಕ ಅಂದ್ರೆ ಪ್ಲಾಸ್ಟಿಕ್ ಚದರವನ್ನು ಕೂಡ ಹಾಸಿ ನಾವು ಕೂಡ ಈಗ ಕೊಳವನ್ನು ರೆಡಿ ಮಾಡ್ಕೋಬಹುದು. ಈ ಮುರಲ್ ಮೀನು ಈಗ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಕೆಪಾಸಿಟಿನ ಕೂಡ ಇದೆಯಲ್ಲ. ಹೌದು, ಈಗ ಶಾಖಕ್ಕೂ ಹೊಂದ್ಕೊಳ್ತದೆ. ಹೌದು, ಮತ್ತೆ ಈಗ ತೀವ್ರವಾದ ಶಾಖಕ್ಕೂ ಹೊಂದ್ಕೊಳ್ತದೆ. ಶಾಖ ಇದ್ರೆ ಕಡಿಮೆ ಶಾಖ ಎಲ್ಲಿದೆ ಅಲ್ಲಿ ಹೋಗ್ತಾ ಇದೆ. ಹೌದು, ಹೊಂದ್ಕೊಳ್ತದೆ, ತಾನೇ ಹೋಗ್ತದೆ. ಅದಕ್ಕೆ ತೀರಾ ಕೋಲ್ಡ್ ಇದ್ರು ಅದು ಬಿಸಿ ವಾತಾವರಣಕ್ಕೂ ಹೋಗ್ಬಹುದು. ಹೌದು, ತುಂಬಾ ರಫ್ ಅಂಡ್ ಟಫ್ ತನ್ನಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಮಾಡ್ಕೊಡ್ತದೆ. ಖಂಡಿತವಾಗ್ಲೂ ಇರ್ತದೆ, ತನ್ನ ಜೀವಸಕ್ಕೆ ಏನ್ ಬೇಕು ಸುಸಂದರ್ಭವಾದ ಜಾಗವನ್ನು. ಅದು ಅದೇ ಈಗ ಸಾಕಾಣಿಕೆಗೆ ಯೋಗ್ಯವಾದ ಸ್ಥಳ ಹೆಂಗ ಆಯ್ಕೆ ಮಾಡ್ಕೋಬೇಕು? ಅದೇ ಸರ್, ನಾ ಈಗ ಮೊದಲನೇದನ್ನು ನೋಡ್ಬೇಕಾಗಿರೋದು ನೀರು, ನೀರಿನ ಒಂದು ಅವೈಲೇಬಿಲಿಟಿ ಹೇಗಿದೆ ಅನ್ನೋದು ನೋಡ್ಕೋಬೇಕು. ಎರಡನೇದು ಮಣ್ಣಿನ ಗುಣಮಟ್ಟ, ನೀರಿನ ಗುಣಮಟ್ಟ ಅಂದ್ರೆ ಸಾಮಾನ್ಯ ಮೀನಿಗೆ ಹೆಂಗ್ ಬೇಕು ಅದೇ ತರ ಅದೇ ರೀತಿನೇ ತಯಾರು ಮಾಡ್ಕೋಬಹುದು. ಒಂದೇ ಒಂದೊಂದು ನೀವು ಏಕ ವಯಸ್ಸಿನ ಮೀನುಗಳನ್ನು, ಮೀನು ಮರಿಗಳನ್ನ ಸೆಲೆಕ್ಟ್ ಮಾಡಿ ಬಿಡಬೇಕು, ಸೆಲೆಕ್ಟ್ ಮಾಡಿ ಬಿಡಬೇಕು. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ ಅಂದ್ರೆ ಒಂದ್ ಮೀನು ಒಂದ್ ತಿಂದಾಕುತ್ತೆ. ಹೌದು, ತುಂಬಾ ಸೂಕ್ತ. ಮತ್ತು ಮರಲ್ ಕಲ್ಚರ್ ಗೆ ನಾವು ಸಜೆಸ್ಟ್ ಮಾಡ್ತಕ್ಕಂಥದ್ದು 0.2 acres, ಅರೌಂಡ್ 0.2 acres, ಅಂದ್ರೆ ಒಂದು ಅರ್ಧ ಎಕರೆ ಮಾಡ್ಕೊಳ್ಬಹುದು. ನಿಮ್ಮ ದಿನನಿತ್ಯ ಅಭ್ಯಾಸಗಳು, ಮೀನು ಕೃಷಿಯಲ್ಲಿ ಇರತಕ್ಕಂತ ಅಭ್ಯಾಸಗಳಿಗೂ ಕೂಡ ತುಂಬಾ ಈಸಿ ಆಗಿರ್ತದೆ, ಹಾಗೂ ಮೇಂಟೆನೆನ್ಸ್ ಈಸಿ ಆಗಿರ್ತದೆ, ಅಬ್ಸರ್ವೇಷನ್ ಆರಾಮಾಗಿ ಲಾಭದಾಯಕ. ಈ ಮುರಲ್ ಮೀನು ಮರಿಗಳ ಸಂಗ್ರಹಣೆ ಮತ್ತು ಅವುಗಳ ಪಾಲನೆ ಬಗ್ಗೆ ಸ್ವಲ್ಪ ಹೇಳಿ. ಮುಂಚೆ ಆಗಿದ್ರೆ ಸರ್, ನಾನು ಹೇಳ್ದಂಗೆ ಇದು ಯಾಕೆ ಜನಗಳಿಗೆ ಅರಿವಿರಲಿಲ್ಲ ಅಂತ ಅಂದ್ರೆ ತುಂಬಾ ರೇರ್ ಆಗಿ ನೋಡ್ತಾ ಇದ್ರು ಈ ಮೀನ್ನ. ಆಗಾಗ ನದಿಗಳಲ್ಲಿ ಕೆರೆಗಳಲ್ಲಿ ನೋಡ್ತಾ ಇದ್ರು, ಆಕಾರ ನೋಡಿದ ತಕ್ಷಣ ಭಯ ಬೀಳ್ತಾ ಇದ್ರು ಜನ, ಗೊತ್ತಾಗ್ತಿರ್ಲಿಲ್ಲ ಹಾಗಿರ್ತಾ ಇತ್ತು. ಈಗಾದ್ರೆ ಹಾಗಿಲ್ಲ, ಮುಂಚೆ ವೈಲ್ಡ್ ಕಲೆಕ್ಷನ್ ಮಾಡ್ಕೊ ಬರ್ಬೇಕಾಗಿತ್ತು, ಈಗ ಸುಮಾರಷ್ಟು ಹ್ಯಾಚರಿಗಳಾಗಿದೆ. ಮರಲ್ ಮೀನು ಬ್ರೀಡ್ ಮಾಡಿ, ಕೃತಕವಾಗಿ ಬ್ರೀಡ್ ಮಾಡಿ ಮರಿಗಳನ್ನು ಉತ್ಪಾದನೆ ಮಾಡಿ ಎಲ್ಲಾ ರೈತರಿಗೂ ಹಂಚ್ತಾ ಇರ್ತಾರೆ, ಹ್ಯಾಚರಿಗಳೇ ಇದಾವೆ. ಹಾಗಾಗಿ ರೈತರು ತಮ್ಮ ತಮ್ಮ ಸೂಕ್ತವಾದ ವಾತಾವರಣದಲ್ಲಿ ಬೆಳೀಲಿಕ್ಕೂ ಅವಕಾಶ ಇದೆ, ಸೂಕ್ತವಾದ ದೇಹದ ಗಾತ್ರವಾದ ಮೀನುಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡ್ಬಂದು ನಾವು ಬೆಳಿಲಕ್ಕಂತ ಅವಕಾಶ ಇರುತ್ತೆ. ಮತ್ತು ಹ್ಯಾಚರಿಗಳಿಂದ ಸಿಗ್ತಕ್ಕಂತ ಮೀನುಗಳು ಏನಿರುತ್ತೆ ಅವು ವೀಂಡ್ ಅಂತ ಕರಿತೇವೆ ನಾವು, ಫೀಡ್ ವೀಂಡ್ ಅಂದ್ರೆ ಇವು ನಾನು ಆಗ್ಲೇ ಹೇಳಿದಾಗ ಇದು ಬೇಸಿಕಲಿ ಮಾಂಸಾಹಾರಿ ಮೀನು. ಇದನ್ನ ಹ್ಯಾಚರಿಗಳಲ್ಲಿ ಕೊಡ್ತಕ್ಕಂಥ ಮೀನಿನ ಮರಿಗಳು ಹೇಗಿರ್ತವೆ, ಇದನ್ನ ಫೀಡ್ ಪೆಲೆಟ್ಸ್ಗೆ ಪೆಲೆಟ್ಸ್ ಅನ್ನ ತಿಂತಕ್ಕಂಥ ಅಭ್ಯಾಸವನ್ನು ಮಾಡಿಸಿ ಅವರು ಹೊರಗಡೆ ರೈತರಿಗೆ ಮರಿಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮಾರುಕಟ್ಟೆಯಲ್ಲಿ ಯಾವ್ಯಾವ ಫೀಡ್ಗಳು ಸಿಗ್ತಾ ಅದನ್ನು ಯೂಸ್ ಮಾಡಿಕೊಂಡು ಈಗ ಕಲ್ಚರ್ ಮಾಡಬಹುದು. ಈಗ ಮುರಲ್ ಮೀನಿಗೆ ಆಹಾರ ಪದ್ಧತಿ ಮತ್ತೆ ಅವುಗಳ ಪೂರೈಕೆ ಬಗ್ಗೆ ಮಾಹಿತಿ ಮಾಡಿ ಸರ್. ನಾನು ಆಗ್ಲಿ ಹೇಳಿದಾಗೆ ಹೈಲಿ ಕಾರ್ನಿವೋರಸ್ ಮಾಂಸಾಹಾರಿ ಮೀನು, ಇದು ಉಳಿದು ಈಗ ಸಸ್ಯಹಾರಿ ತ್ಯಾಜ್ಯ ತಿನ್ನೋದಿಲ್ಲ ತಿಂತದೆ ಸರ್. ಅದನ್ನೇ ನಾನು ಹೇಳಿದ ಅಡಿಗೆ ಮನೆಯಲ್ಲಿ ವೇಸ್ಟ್ ಏನಿರ್ತದೆ ಕೂಡ ಬಯಸಿ ಹಾಕಬಹುದು. ಆದ್ರೆ ಇದು ಬಯಸೋದು ಕಾರ್ನಿವೋರಸ್ ಕಾರ್ನಿವೋರಸ್ ಹೈಲಿ ಚಿಕನ್ ಕರುಳು ಏನ್ ಬರ್ತದೆ ಅದನ್ನು ತಿಂತದೆ, ಅದನ್ನು ಕೂಡ ಬೇಯಿಸಿ ಹಾಕಿದ್ರೆ ತಿಂತದೆ. ಬೇಯಿಸಿ ಹಾಕ್ಬೇಕಾ? ಬೇಯಿಸಿ ಹಾಕ್ಬೇಕು, ಸ್ವಲ್ಪ ಬೇಯಿಸಿ ಕಾದ ಆರಿದ್ಮೇಲೆ ಅದಕ್ಕೆ ಹಾಕ್ತಕ್ಕಂಥದ್ದು. ಆದ್ರೆ ಇದೆರಡು ಯೂಸ್ ಮಾಡೋದ್ರಿಂದ ನಮಗೆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಯಾಕೆ ಅಂತಂದ್ರೆ ಒಂದ್ ಸಲ ಮಾಂಸಾಹಾರಕ್ಕೆ ಅಡ್ಜಸ್ಟ್ ಆದ್ರು ಅಂತಂದ್ರೆ ಮತ್ತೆ ಬೇರೆ ಪೆಲೆಟ್ ಇಡು ಯಾವ್ದು ತಿನ್ನೋದಿಲ್ಲ, ಅದನ್ನೇ ಮಾಡ್ಬೇಕಾಗುತ್ತೆ. ಮಾಂಸ ಇಂಟ್ರೊಡ್ಯೂಸ್ ಮಾಡ್ಲೇಬಾರ್ದು, ಪರಿಚಯ ಮಾಡ್ಲೇಬಾರ್ದು. ವೈಲ್ಡ್ ಕಾರ್ಟ್ ಆಗಿದ್ರೆ ವೆಲ್ ಅಂಡ್ ಗುಡ್, ನೋ ಪ್ರಾಬ್ಲಮ್. ಮಾಂಸಾಹಾರಿ ಕರಳಾಗಿರ್ಲಿ ತ್ಯಾಜ್ಯ ವಸ್ತು ಕೊಡಬಹುದು. ಆದರೆ ಈ ತ್ಯಾಜ್ಯಗಳನ್ನ ಅಡಿಗೆ ಮನೆ ತ್ಯಾಜ್ಯ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಚಿಕನ್ ಕರಳಾಗಿರ್ಬೋದು, ಯೂಸ್ ಮಾಡೋದ್ರಿಂದ ಡಿಸ್ಅಡ್ವಾಂಟೇಜ್ ಒಂದು, ಚಿಕನ್ ಅಲ್ಲಿ ಇರ್ತಕ್ಕಂಥ ಆಂಟಿಬಯೋಟಿಕ್ ನೀರಿಗೆ ನಮ್ಮ ಫಿಶ್ಗೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಒಂದು, ಮತ್ತೆ ನೀರಿನ ಗುಣಮಟ್ಟ ತುಂಬಾ ಹಾಳಾಗ್ತಾ ಇರ್ತದೆ. ಯಾಕೆಂದ್ರೆ ತ್ಯಾಜ್ಯ ಆಗಿರೋದ್ರಿಂದ ನೀರಿನ ಗುಣಮಟ್ಟ ಹಾಳೆ, ಆಮ್ಲಜನಕ ಕಮ್ಮಿಯಾಗಿ ಅಮೋನಿಯಾ ಬದಲಾಯಿಸ್ತಾನೆ ಇರ್ಬೇಕಾಗ್ತದೆ. ಅದ್ರ ಬದಲು ಈಗ ಹ್ಯಾಚರಿಲಿ ಎಲ್ಲ ಒಳ್ಳೆ ಮರಿಗಳೇ ಕೊಡ್ತಾ ಇದಾರೆ, ಒಳ್ಳೆ ಎಲ್ಲ ಒಂದು ಈಕ್ವಲ್ ದೇಹಗಾತ್ರದ ಮರಿಗಳನ್ನ ಕೊಡ್ತಾ ಇದಾರೆ. ಮತ್ತೆ ವೀಡ್ ಫೀಡ್ ವೀಂಡ್ ಅಂತ ಕೇಳಿ, ಯಾಕೆ 40% ಪ್ರೋಟೀನ್ ನಮ್ಮ ಮಾರುಕಟ್ಟೆಲ್ಲಿ ಎಲ್ಲ ಕಡೆ ಸಿಗ್ತದೆ. ಫಿಶ್ನ ಫಿಶ್ ಫೀಡ್ 40% ಪ್ರೋಟೀನ್ ಇರ್ತಕ್ಕಂಥ, ಹೈಯೆಸ್ಟ್ ಪ್ರೋಟೀನ್ ಇರ್ತಕ್ಕಂಥ ಫೀಡ್ ಅನ್ನ ನಾವು ಅದಕ್ಕೆ ಕೊಡಬಹುದು. ಹೇಳ್ಬೇಕಂದ್ರೆ ಮರಿಗಳು ತಂದಾಗ 5% ಬಾಡಿ ವೇಟ್, ಅಂದ್ರೆ 100 ಗ್ರಾಮ್ ಇದ್ರೆ 5 ಗ್ರಾಮ್ ಫೀಡ್ ಕೊಡಬೇಕು. ಅದೇ ಹೋಗ್ತಾ ಹೋಗ್ತಾ ಹೋದಂಗೆ ಮರಿಗಳು ದೊಡ್ಡದಾಗ್ತಾ ಹೋದಂಗೆ ಅದನ್ನ ನಾವು 2-3% ಇಳಿಸ್ಕೊಂಡು. ಸಾಮಾನ್ಯವಾಗಿ ಈಗ ನಾನ್ ವೆಜ್ ಆಹಾರ ಕೊಡೋದು ಬೇಡ ಅನ್ನೋದೇ ಸೂಕ್ತ. ಹೌದು, ಸೂಕ್ತ. ಯಾಕಂದ್ರೆ ಒಂದ್ ಸಾರಿ ಅವರಿಗೆ ಪರಿಚಯ ಮಾಡಿಬಿಟ್ರೆ ಆಮೇಲೆ ಮತ್ತೆ ವೆಜಿಟೇರಿಯನ್ ಫುಡ್ ತಿನ್ನೋದಿಲ್ಲ, ಮತ್ತೆ ತಿನ್ನೋದು ತಿನ್ನೋದಿಲ್ಲ, ತಿಂತಕ್ಕಂತ ಚಾನ್ಸಸ್ ತುಂಬಾ ಕಮ್ಮಿ, 90% ಕಮ್ಮಿ. ಸಂಶೋಧನೆ ಕೂಡ ಅದು ಕಂಡು ಬಂದಿದೆ. ಹೌದು. ಇನ್ನೊಂದು, ಈಗ ಮುರಲ್ ಮೀನಿಗೆ ಮಾರುಕಟ್ಟೆ ಯಾವ ತರ ಇದೆ ಡಾಕ್ಟರ್ ಅಮೋಘವ್ರೆ? ಸರ್, ಈಗ ಸದ್ಯದ ಮಾರುಕಟ್ಟೆಯಲ್ಲಿ ನಾವು ರೆಗ್ಯುಲರ್ ಆಗಿ ಸ್ಪಾರ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಈ ಮಾರ್ಕೆಟ್ ಗಳನ್ನ ವಿಸಿಟ್ ಮಾಡ್ತಾ ಇರ್ತೇನೆ. ಮೀನಿನ ಮಾರ್ಕೆಟ್ ಹೇಗಿದೆ, ಏನ್ ಮಾಡಬಹುದು, ನಾವು ರೈತರಿಗೆ ಯಾವ್ದನ್ನ ಪ್ರಮೋಟ್ ಮಾಡಬಹುದು ಅಂತ ನೋಡಬಹುದು. ಮಾರ್ಕೆಟಲ್ಲಿ ಏನಾಗ್ತಿದೆ, ನೀವು ಮಧ್ಯವರ್ತಿಗಳು ನಿಮ್ಮ ಹತ್ರ ಎಷ್ಟಕ್ಕೆ ಬಂದ್ ತಗೊಂಡು ಹೋಗ್ತಾ ಇದಾರೆ, ನೀವು ಯಾರ ರೇಟನ್ನ ಕೇಳಬಹುದು. ನಾನು ಸಾಧಾರಣವಾಗಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀನಿ, ಬಿಗ್ ಬಜಾರ್ ಅಂದ್ರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಾಗಿರ್ಬೋದು, ಅಲ್ಲೆಲ್ಲ ಮರಲ್ ಮೀನಿಗೆ 350-400 ರೂಪಾಯಿ ಕೆಜಿಗೆ ಹೋಗ್ತಾ ಇದೆ. ಅದೇ ಗೆಂಡೆ ಮೀನುಗಳಿಗಾದ್ರೆ ನೀವು ನೋಡಬಹುದು 120-150-150 ರೂಪಾಯಿ ಮ್ಯಾಕ್ಸಿಮಮ್ ಕೆಜಿ. ಈ ಮೀನು 300-350-400 ರೂಪಾಯಿ ತನಕ ಕೆಜಿಗೆ ಬೆಲೆ ಇದೆ. ಸೊ ಈಗ ಈ ಒಂದು ಮುರಲ್ ಕೃಷಿ ಮಾಡೋ ರೈತರಿಗೆ ಯಾವುದೇ ತರದಿಂದ ದೋಖ ಇಲ್ಲ, ಅವರಿಗೆ ಒಳ್ಳೆ ಅವಕಾಶ ಇದೆ, ಸಾಕಷ್ಟು ಮಾರುಕಟ್ಟೆ ಇದೆ, ನಿಮ್ಮ ಉದ್ಯೋಗ ಅದು ಕೈ ಹಿಡಿತದೆ. ಹೌದು, ಖಂಡಿತ. ನಾವು ವೈಜ್ಞಾನಿಕವಾಗಿ ಏನೇ ಹೇಳಿದ್ರು ನಮ್ಮ ರೈತರಲ್ಲಿ ಒಂದು ಕಲ್ಪನೆ ಇರ್ತದೆ, ಮೀನು ಮರಿಗಳನ್ನ ಜಾಸ್ತಿ ಬಿಟ್ರೆ ನಾವು ಕೊನೆಗೆ ಜಾಸ್ತಿ ಬೆಳೆ ತೆಗಿಬಹುದು ಅಂತ. ಅದು ತುಂಬಾ ತಪ್ಪು ಕಲ್ಪನೆ, ನಮ್ಮ ರೈತರಲ್ಲಿ ಇರ್ತಕ್ಕಂತ ತಪ್ಪು ಮೆಸೇಜ್ ಹೋಗಿದೆ ಅವರಿಗೆ. ಅದರಲ್ಲೂ ಈ ಮುರಲ್ ಮೀನಿಗಂತೂ ನೀವು ಆ ತರ ನೀವು ವಿಚಾರ ಮಾಡ್ಕೊಂಡ್ರೆ ಮರ್ತ್ ಬಿಡ್ರಿ, ಒಂದ್ ಮೀನನ್ನು ಒಂದ್ ತಿನ್ನಾಕ್ ಬಿಡ್ತದೆ. ಹೌದು, ಇದನ್ ಬೇಕಾದ್ರೆ ನೀವು ಅದೇ ಸ್ವಲ್ಪ ಜಾಸ್ತಿ ಮೀನ್ ಏನ್ ಬೆಳಿಬೇಕು ಅಂತ ಇರ್ತೀರಿ, ಜಾಸ್ತಿ ಮೀನ್ ಹಾಕ್ಬೇಕು ಅಂತ ಇರ್ತೀರಿ ಅಂದ್ರೆ, ಒಂದು ಚದರ ಮೀಟರ್ಗೆ ನಾವು ಒಂದೇ ಮೀನ್ ಅಂತ ಏನ್ ಸಜೆಸ್ಟ್ ಮಾಡ್ತೀವಿ, ಇದನ್ನ 2-3 ಕೂಡ ಮುಟ್ಕೋಬಹುದು, ಅಷ್ಟು ಮಾಡಬಹುದು, ಜಾಸ್ತಿನೂ ಮುಟ್ಕೋಬಹುದು. ದೊಡ್ಡ ಪ್ರದೇಶ ಇದ್ರೆ, ಅದು ದೊಡ್ಡ ಕೆರೆ ಇದ್ರೆ, ದೊಡ್ಡ ಪಾಂಡ್ ಇದ್ರೆ ನೀವು ಮಾಡ್ರಿ ಇದನ್ನ. ಹೌದು, ಜಾಸ್ತಿ ಮೀನನ್ನು ಹಾಕಿ, ಜಾಸ್ತಿ ಮೀನನ್ನು ಹಾಕಿ, ನಿರ್ವಹಣೆ ಕೂಡ ಅದೇ ತರ ಇರ್ತದೆ. ನಿರ್ವಹಣೆ ಕೂಡ ಬೇರೆ ಎಲ್ಲಾ ಮೀನುಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಇದು ರಫ್ ಅಂಡ್ ಟಫ್ ಮೀನ್, ರಫ್ ಅಂಡ್ ಟಫ್ ಮೀನ್ ಆಗಿರೋದ್ರಿಂದ ಒಂದೇ ಒಂದಾದ್ರೆ ನೀವು ನೀರಿನ ಆರೋಗ್ಯ ಕೆಡದಾಗೆ ಮತ್ತೆ ಮತ್ತೆ ನೀವು ನೀರನ್ನು ಬದಲಾಯಿಸ್ತಾ ಇರಬೇಕಾಗುತ್ತೆ. ಹೌದು, ನೀರಿನ ಆರೋಗ್ಯ ತುಂಬಾ ನೋಡ್ಕೊಂಡು, ಅಂದ್ರೆ ಸ್ವಲ್ಪ ಗುಣಮಟ್ಟ ಚೆನ್ನಾಗಿರೋದಂಗ್ ನೋಡ್ಕೊಂಡ್ರೆ ಸಾಕು. ಆಯ್ತು, ಡಾಕ್ಟರ್ ಅಮೋಘ್ ಕೆಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಮುರಲ್ ಮೀನ್ ಕೃಷಿಯ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಅಗದಿ ಮಹತ್ವವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಮುರಲ್ ಮೀನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಮಗೆ ಅಮೋಘ್ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ತಿಳಿಸ್ಕೊಡಿ. ಖಂಡಿತವಾಗಿ ಸರ್, ನಮ್ಮ ದೂರವಾಣಿ ಸಂಖ್ಯೆ ಬಂದು 8141-65-2124. ಇನ್ನೊಮ್ಮೆ ಹೇಳ್ತೇನೆ, 8147-65-2124. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಮುರೇಲ್ ಮೀನು ಕೃಷಿ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳೋಣ. ನೆರಳಾವೆ ಅಣ್ಣಯ್ಯ ಬಾಳೆಯ ದಿಂಡ ವಲಿ ಗೋಟೆ, ಬಾಳೆಯ ದಿಂಡ ವಲಿ ಗೋಟೆ, ಬಾಳೆಯ ದಿಂಡ ವಲಿ ಗೋಟೆ, ಬಾಳೆಯ ದಿಂಡ ವಲಿ ಗೋಟೆಯ ವಲಿ ಗೋಟೆಯ ಅಮ್ಮ ಸುಣ್ಣದ ನೀರ ಸ್ವಾಸಿ ಬಾಲ ಡಾಳಂದ ಸಮಾತ, ಸ್ವಾಸಿ ಬಾಲ ಡಾಳಂದ ಸಮಾತ, ಡಾಳಂದ ಸಮಾತ ಕೇಳಿ ವಾಸಲಿಂದಿ ಚೀಗೆ ವರಟಾಳೆ, ವಾಸಲಿಂದಿ ಚೀಗೆ ವರಟಾಳೆ, ಚೀಗೆ ವರಟದ ಕಂಡು ಹಾಡದವ್ವ ಕಂಡು ಮೈಸೋರ ಮಲ್ಲಿಗೆ ಹೂವಾಯಾಗೆ ಮಡಿಯಲೆ, ಮೈಸೋರ ಮಲ್ಲಿಗೆ ಹೂವು ಗುಡಿ ಒಳಗೆ ಇರವಲ್ಲೇ ಗುಡಿ ಒಳಗೆ ಗುಡಿ ಒಳಗೆ ಚಾಮಂಡಿ ಸದ್ದ ತೋರಮ್ಮ ಸಬಿಗೆಲ್ಲ ತೋರಮ್ಮ ಸಬಿಗೆಲ್ಲ ಸದ್ದ ತೋರಮ್ಮ ಸಬಿಗೆಲ್ಲ ತೋರಮ್ಮ ಸಬಿಗೆಲ್ಲ ಅಳ ಕರ್ಕಂಡು ಕಳೆಯ ನೋದಿ ಕಂಡು ಬನ್ನಿಯ ಮರುದ ನೆರಳಿಗೆ ಮರುದ ನೆರಳಿ ಬನ್ನಿಯ ಮರುದ ಮರವ ಕಡಿಶಾಳೆ ಬನ್ನಿ ಮರ